ಕೃಷ್ಣ ಬೈರೇಗೌಡ. ಸಿಲಿಂಡರ್ ಸ್ಫೋಟದಲ್ಲಿ ಮೃತಪಟ್ಟ ಅಯ್ಯಪ್ಪ ಮಾಲಾಧಾರಿಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗೂ ರಾಜ್ಯದ ಸಿಂಧೂರ ರಾಜ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಬಾಲ ಪುರಸ್ಕಾರ ಗೌರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ. ಕೇಳಿದರೆ ಕೃಷಿ, ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40ಕ್ಕೆ ಪ್ರಸಾರವಾಗುತ್ತಿದೆ. ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, SSLC PUC ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ PS ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05ಕ್ಕೆ ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, PES ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05ಕ್ಕೆ. ದೀಪಾವಳಿ ಬಾಳ ಸಿಗ್ತಾಯೇನು? ಅದಕ್ಕಿಂತ ಶೀಘ್ರವೇ ಏನಾಯ್ತು? ದೀಪಾವಳಿ ಲೋಟರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481-5726-00. ಇನ್ನೊಮ್ಮೆ ಕೇಳಿ, 9481-5726-00. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗೀದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ನೇ ದೇಶ ಭರ್ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. सरकारी कर्मचारी आपके घर भी आते ही होंगे। सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके। याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है। कोई भी पशु छूटने ना पाए। मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। आत्मीय रैत बंधुगळिगेल्ल कृषि ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ, ಅಡಕೆ ಬೆಳೆಯಲ್ಲಿ ಬರುವ ಹೂಗೊಂಚಲು ತಿನ್ನುವ ಹುಳು ಅಂದರೆ ಸಿಂಗಾರ ಹುಳು, ಕೆಂಪು ಜೋಯಿಡ ನುಸಿ, ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಮತ್ತು ಅಡಕೆ ಬೆಳೆಗಾರರಿಗೆ ಸಲಹೆಗಳು. ಈ ಕುರಿತು ಇರುವಕ್ಕಿ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾ ಜಯಲಕ್ಷ್ಮೀ ನಾರಾಯಣ ಹೆಗಡೆ ಅವರಿಂದ ಮಾಹಿತಿಯನ್ನು ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮೀ ನಾರಾಯಣ ಹೆಗಡೆ ಅಂತ. ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಹಾಗೂ ಪಿಎಂಇ ಘಟಕದಲ್ಲಿ ನೋಡಲ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಾ ಇದ್ದೇನೆ. ಇವತ್ತು ತಮಗೆ ಅಡಿಕೆ ಬೆಳೆಯಲ್ಲಿ ಬರುವ ಹೂಗೊಂಚಲು ತಿನ್ನುವ ಹುಳು ಅಥವಾ ಸಿಂಗಾರ ಹುಳು ಅಂತ ಹೇಳ್ತೀವಲ್ಲ, ಆ ವಿಷಯವಾಗಿ ಕೆಲವೊಂದು ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಹೂಗೊಂಚಲು ಹುಳು ತಿನ್ನುವ ಹುಳು, ಈ ಕೀಟ ಅಡಿಕೆ ಬೆಳೆಯುವ ಕರ್ನಾಟಕ ಮತ್ತು ಕೇರಳದಲ್ಲಿ ಸಾಮಾನ್ಯವಾಗಿ ಕಂಡುಬರ್ತದೆ. ಈ ಕೀಟದ ಪತಂಗಗಳು ಸಾಮಾನ್ಯವಾಗಿ ಬೂದು ಬಣ್ಣ ಹೊಂದಿದ್ದವೆ. ಆಮೇಲೆ ಪತಂಗಗಳು ಸಾಮಾನ್ಯವಾಗಿ ಹಗಲು ಮತ್ತು ರಾತ್ರಿ ಎರಡು ಹೊತ್ತು ಕಂಡು ಬರ್ತವೆ. ಮತ್ತು ಹೆಣ್ಣು ಪತಂಗಗಳು ಇನ್ನೂ ತೆರೆಯದ ಹೂಗೊಂಚಲುಗಳಲ್ಲಿ ಮೊಟ್ಟೆಗಳನ್ನು ಸಾಮಾನ್ಯವಾಗಿ ಇಡ್ತವೆ. ಮೊಟ್ಟೆಗಳಿಂದ ಬಂದ ಮರಿ ಹುಳುಗಳು ಈ ಹೂಗೊಂಚಲುಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ, ಈ ಹುಳುಗಳು ಇನ್ನೂ ತೆರೆಯದ ಹೂಗೊಂಚಲಿನಲ್ಲಿ ಹೊಂಬಾಳೆಗಳಲ್ಲಿ ತಮ್ಮ ಬಲೆಗಳನ್ನು ಹೆಣೆದು ಹೂಗಳನ್ನು ಕೊರೆದು ಅಥವಾ ಸುರಂಗಗಳನ್ನು ಕೊರೆದು ಒಳಗಿನ ಗಂಡು ಮತ್ತು ಹೆಣ್ಣು ಹೂಗಳನ್ನು ಇರ್ತಾವಲ್ಲ ಅದನ್ನು ತಿಂದು ಹಾಳು ಮಾಡ್ತವೆ. ಅಡಿಕೆ ಮರಗಳಲ್ಲಿ ಹೂಗೊಂಚಲು ಹೊರಬಿಡುವ ಸಮಯದಲ್ಲಿ ಈ ಕೀಟದ ಹಾವಳಿಯು ಸಾಮಾನ್ಯವಾಗಿ ಅಧಿಕವಾಗಿರ್ತದೆ. ಹೂಗೊಂಚಲು ಅಥವಾ ಸಿಂಗಾರವನ್ನು ಈ ಕೀಟವು ಸಾಮಾನ್ಯವಾಗಿ ಪೂರ್ತಿ ತಿಂದು ಹಾಳು ಮಾಡ್ತವೆ. ಈ ಹುಳುಗಳು ಸಿಂಗಾರವನ್ನು ಕೊರೆದು ತೂತು ಮಾಡುವುದರಿಂದ ಹೂಗೊಂಚಲುಗಳೆಲ್ಲ ಕ್ರಮೇಣವಾಗಿ ಮುದ್ದು ಮುದ್ದೆಯಾಗಿ ಒಣಗ್ತಾ ಹೋಗ್ತವೆ. ಮತ್ತು ಕ್ರಮೇಣ ಹೂಗೊಂಚಲಿನ ಕೆಳಭಾಗದಿಂದ ಅಂಟು ದ್ರವ ಹೊರಗಡೆ ಬರ್ತಾ ಇರ್ತವೆ. ಹೂವೆಲ್ಲ ಕ್ರಮೇಣವಾಗಿ ಉದುರುತ್ತವೆ. ಇದೆಲ್ಲ ಹೂವೆಲ್ಲ ಉದುರೋದ್ರಿಂದ ಟೋಟಲ್ ಆಗಿ ಅಡಿಕೆ ಇಳುವರಿಯಲ್ಲಿ ಕಡಿತ ಉಂಟಾಗ್ತವೆ. ಇದನ್ನ ಸಕಾಲದಲ್ಲಿ ರೈತರು ನಿರ್ವಹಣೆ ಮಾಡಿ ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಅನಿವಾರ್ಯವಾಗಿದೆ. ಈ ನಿರ್ವಹಣಾ ಕ್ರಮ ಏನಂದ್ರೆ, ಈ ಬಾಧೆಗಳೊಳಗಿರುವ ಎಲ್ಲಾ ಸಿಂಗಾರಗಳನ್ನು ರೈತರು ಗುರುತಿಸಿ ಅದನ್ನ ತೆಗೆದು ಆ ಹುಳ ಸಹಿತ ಅದನ್ನ ಸುಟ್ಟಾಕ್ಬಿಡ್ಬೇಕು. ಅಕಸ್ಮಾತ್ ಆಗಿ ಬಾಧೆ ಕಡಿಮೆ ಇತ್ತು ಅಂತ ಆದ್ರೆ ಪ್ರಾರಂಭದಲ್ಲಿ ಸಾವಯವವಾಗಿ ಈ ಬೇವಿನ ಆಧಾರಿತ ಕೀಟನಾಶಕ ಇದೆ, ಬೇವಿನ ಬೀಜದ ಕಷಾಯ ಶೇಕಡಾ 5 ಬೇವಿನ ಬೀಜದ ಕಷಾಯ ಅಥವಾ ಅಜಾಡರೆಕ್ಟಿನ್ 10,000 ppm ಅಥವಾ ಬೇವಿನ ಬೀಜದ ಕೀಟನಾಶಕಗಳು ಮಾರ್ಕೆಟ್ ಅಲ್ಲಿ ರೆಡಿಯಾಗಿ ಸಿಗ್ತವೆ. ಅದನ್ನ 2-3 ಮಿಲಿ 1 ಲೀಟರ್ ಹಾಕಿ ಸಿಂಪರಣೆ ಮಾಡಬೇಕು. ಅಕಸ್ಮಾತ್ ಆಗಿ ಮರಗಳಲ್ಲಿ ಬಾಧೆ ಜಾಸ್ತಿ ಇದೆ ಅಂತ ಆಯ್ತು, ಹೂಗೊಂಚಲು ಹುಳು ತುಂಬಾ ಜಾಸ್ತಿ ಇದೆ, ಬಾಧೆ ತುಂಬಾ ಇದೆ ಅಂತ ಆದಾಗ ಅವಾಗ ರಾಸಾಯನಿಕ ಕೀಟನಾಶಕ ಹೋಗ್ಬೇಕು. ಈ ಕ್ಲೋರೋಫೈರಿಫಾಸ್ 20 EC ಅಂತ ಇದೆ ಅಥವಾ ಕ್ವಿನಾಲ್ಫಾಸ್ 25 EC ಅಂತ ಇದೆ, ಅದನ್ನ 2 ಮಿಲಿ 1 ಲೀಟರ್ ಹಾಕಿ ಸಿಂಪರಣೆ ಮಾಡಬೇಕು. ರೈತರು ಪ್ರಾರಂಭದ ಹಂತದಲ್ಲಿ 5% ಅಥವಾ 6% ಬಾಧೆ ಕಾಣಿಸ್ಕೊಳ್ತು ಅಂದ್ರೆ ಆವಾಗಲೇ ಹತೋಟಿ ಕ್ರಮ ತಗೊಂಡ್ರೆ ಇದನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು. ಬಾಧೆ ಜಾಸ್ತಿ ಆಯ್ತು ಅಂದ್ರೆ ಅದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರ್ಕೊಂಡ್ಬಿಡುತ್ತೆ, ಆವಾಗ ನಿರ್ವಹಣೆ ಹಂತದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ಪ್ರಾರಂಭದ ಹಂತದಲ್ಲಿ ಇದನ್ನ ನಿರ್ವಹಣೆ ಮಾಡಿ ಅಂತ ಕೇಳ್ಕೊಳ್ತೇನೆ. ರೈತ ಬಾಂಧವರಿಗೆ ಅಡಿಕೆ ಬೆಳೆಯಲ್ಲಿ ಜೇಡನುಸಿ ಅಥವಾ ಕೆಂಪು ಜೇಡನುಸಿ ಅಂತ ಹೇಳ್ತೀವಲ್ಲ ಅದು, ಅಥವಾ ಬಿಳಿ ಜೇಡನುಸಿ, ಈ ಒಂದು ಬಾಧೆ ಹೇಗೆ ಅಡಿಕೆಯಲ್ಲಿ ಕಂಡು ಬರ್ತವೆ, ಅದರ ಹಾನಿಯ ಲಕ್ಷಣಗಳು ಯಾವುವು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಜೇಡನುಸಿ ಅಥವಾ ಕೆಂಪು ಜೇಡನುಸಿ ಅಥವಾ ಬಿಳಿ ಜೇಡನುಸಿ ಅಂತ ಎರಡು ತರ ಇರ್ತವೆ. ಇದರಲ್ಲಿ ಎರಡು ತರ ಅದನ್ನು ನಾವು ರೈತರ ಜಮೀನಲ್ಲಿ ಕಾಣಬಹುದು ಅಡಿಕೆಯಲ್ಲಿ. ಈ ಜೇಡನುಸಿಗಳು ಸಾಮಾನ್ಯವಾಗಿ ನಿಷ್ಕಾಳಜಿ ವಹಿಸಿ ಬೆಳೆಸಿದಾರಲ್ಲ ಅಂತ ಅಡಿಕೆ ತೋಟಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇರ್ತವೆ. ಯಾಕೆಂದ್ರೆ ಅವ್ರು ಸರಿಯಾಗಲಿ ನಿರ್ವಹಣೆ ಮಾಡ್ತಾ ಇರಲ್ಲ, ಯಾವುದೇ ಆರೈಕೆ ಮಾಡ್ತಾ ಇರಲ್ಲ ಅಂತ ತೋಟಗಳು ಜಾಸ್ತಿ ಇರ್ತವೆ. ಮತ್ತು ನೀರಿನ ಕೊರತೆ ಇರುವ ತೋಟ ಎಲ್ಲೆಲ್ಲಿ ಕಂಡು ಬರ್ತಾವೋ ಅಲ್ಲಲ್ಲಿ ಈ ಜೇಡ ನುಸಿ ಬಾಧೆ ಜಾಸ್ತಿ ಇರ್ತವೆ. ಇನ್ನು ಮಳೆಗಾಲದಲ್ಲಿ ಇವುಗಳ ಬಾಧೆ ಸಾಮಾನ್ಯವಾಗಿ ಕಡಿಮೆ ಇರ್ತವೆ. ಈ ನುಸಿ ಸಾಮಾನ್ಯವಾಗಿ ಕೆಂಪು ಅಥವಾ ಬೆಳ್ಳಿ ಬಣ್ಣದಾಗಿರುತ್ತೆ. ಕೆಂಪು ಇದ್ರೆ ಅದಕ್ಕೆ ಕೆಂಪು ಜೇಡನುಸಿ ಅಂತೀವಿ, ಬಿಳಿ ಬಣ್ಣದಿದ್ರೆ ಬಿಳಿ ಜೇಡನುಸಿ ಅಂತೀವಿ. ಮಳೆಗಾಲದ ಮುಗಿದ ನಂತರ ಇವುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗಿ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಇವುಗಳ ಬಾಧೆ ಜಾಸ್ತಿ, ಅಂದ್ರೆ ಬೇಸಿಗೆಗಾಲದಲ್ಲಿ ಬಾಧೆ ಜಾಸ್ತಿ, ಮಳೆಗಾಲದಲ್ಲಿ ಕಡಿಮೆ. ಈ ಒಂದು ಜೇಡನುಸಿಯ ಹಾನಿಯ ಲಕ್ಷಣಗಳು ಹೇಗೆ ಅಂದ್ರೆ, ಗಾತ್ರದಲ್ಲಿ ಅತಿ ಚಿಕ್ಕದಾಗಿದ್ದು ಎಲೆಗಳ ಕೆಳಭಾಗದಲ್ಲಿ ಗುಂಪಾಗಿ ಕಾಣಿಸ್ಕೊಡ್ತವೆ ಮತ್ತು ಅಪ್ಸರೆ ಮತ್ತು ಪ್ರೌಢಾನಸ್ ಎರಡೂ ಗಿಡಗಳು ಕಾಣಿಸ್ಕೊಳ್ತವೆ. ಎರಡು ಎಲೆಯ ಕೆಳಭಾಗದಲ್ಲಿ ಕೂತ್ಕೊಂಡು ರಸವನ್ನ ಹೀರ್ತಾ ಇರ್ತವೆ. ಇದಕ್ಕೆ ಮೈಟ್ ಅಂತ ಹೇಳ್ತೀವಲ್ಲ ಅದೇನಿದು. ನೂರಾರು ನುಸಿಗಳು ಗರಿಗಳ ತೆಳಭಾಗದಲ್ಲಿ ಸೂಕ್ಷ್ಮ ಬಲೆಗಳನ್ನ ಕ್ರಮೇಣವಾಗಿ ನಿರ್ಮಿಸಿ ಅವುಗಳಿಂದ ರಸನ ಹೀರ್ತಾ ಇರ್ತವೆ. ಬಲೆಗಳು ಕೂತ್ಕೊಂಡು ಎಲೆಯಿಂದ ರಸ ಹೀರ್ತಾ ಇರ್ತವೆ. ಇದರಿಂದ ಬಾಧೆ ಒಳಗಾದ ಗರಿಗಳಲ್ಲಿ ಏನ್ ಮಾಡ್ತವೆ ಅಂದ್ರೆ ಹಸಿರು ಬಣ್ಣವನ್ನೆಲ್ಲ ಕಳೆದುಕೊಂಡು ಬಿಡ್ತವೆ. ಕ್ರಮೇಣ ಆ ಒಂದು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಆ ಎಲೆಗಳು ಕಂದು ಬಣ್ಣವನ್ನು ಹೊಂದಿ ಕ್ರಮೇಣ ಗರಿಗಳು ಒಣಗ್ತವೆ. ಅಂದ್ರೆ ಫಸ್ಟ್ ಹಸಿರು ಬಣ್ಣ ಹೋಗ್ತು, ಆಮೇಲೆ ಹಳದಿ ಬಣ್ಣ ತಿರುಗ್ತು, ಆಮೇಲೆ ಕಂದು ಬಣ್ಣ, ಆಮೇಲೆ ಒಣಗೋದು. ಇದು ಪ್ರಮುಖವಾದ ಲಕ್ಷಣ. ಎಲೆ ಕಾಯಿಯ ಹೊರೆ ಸಿಪ್ಪೆಯಿಂದ ಸಹ ರಸವನ್ನ ಹೀರಿ ಅಡಿಕೆಯನ್ನ ನಾಶ ಮಾಡಿ ಇಳುವರಿಯನ್ನ ಕುಂಠಿತ ಮಾಡಲಿಕ್ಕೆ ಇವು ಕಾರಣ ಆಗ್ತವೆ. ರಸ ಅಂದ್ರೆ ಎಲೆ ಜೊತೆ ಕಾಯಿಗೆ ಸಹ ಇವು ಬಾಧೆ ಮಾಡ್ತವೆ. ಸಾಮಾನ್ಯವಾಗಿ ಎಳೆಯ ಮರಗಳು ಇದರ ಬಾಧೆಗೆ ಬೇಗ ತುತ್ತಾಗ್ತವೆ. ಎಳೆಯ ಸಸಿಗಳಲ್ಲಿ ಬಾಧೆ ತೀವ್ರವಾದಾಗ ಗಿಡಗಳು ಕ್ರಮೇಣವಾಗಿ ಸಾಯೋ ಸಂದರ್ಭ ಇರ್ತದೆ. ಮತ್ತೆ ಬಾಧೆ ತೀವ್ರವಾದಾಗ ಬೆಳೆದ ಒಂದು ಅಡಿಕೆ ತೋಟದ ಇರ್ಬೋದು ಅಂತ ಗಿಡಗಳಲ್ಲಾದ್ರೂ ಅಷ್ಟೇ ಬಾಧೆ ಅಕಸ್ಮಾತ್ ತೀವ್ರ ಆಯ್ತು ಅಂದ್ರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿತವನ್ನ ನಾವು ಕಾಣಬಹುದು. ಇದರ ನಿರ್ವಹಣೆ ಹೇಗ್ ಮಾಡಬಹುದಪ್ಪ ಅಂದ್ರೆ ಬಾಧಿತ ಎಲೆಗಳನ್ನ ಹಾಗೂ ಎಳೆಯ ಕಾಯಿಗಳನ್ನ ಎಲ್ಲೆಲ್ಲಿ ನುಸಿ ಬಾಧಿತ ಇರ್ತವೋ ಅದನ್ನ ಕಿತ್ತು ನಾವು ಸುಟ್ಟು ಹಾಕ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನುಸಿಗಳು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡೋದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಇದಕ್ಕೆ ನುಸಿನಾಶಕನೇ ನಾವು ಸಿಂಪಡಣೆ ಮಾಡಬೇಕು, ಮಾಮೂಲಿ ಕೀಟನಾಶಕ ಅಲ್ಲ. ನುಸಿನಾಶಕ ಏನಂದ್ರೆ ಡೈಕೋಫಾಲ್ ಅಂತ ಇದೆ, 2.5 mL ನೀರಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು. ಇಲ್ಲಾಂದ್ರೆ ಈ ನೀರಿನಲ್ಲಿ ಕರಗುವ ಗಂಧಕ ಅಂತ ಹೇಳ್ತೀವಿ, ವೆಟ್ಟಬರ್ ಸಲ್ಫಾರ್ ಅಂತ, 4 g/L ನೀರಿಗೆ ಹಾಕಬೇಕು. ಇಲ್ಲಾಂದ್ರೆ 1.2 mL ಡೈಫೆನ್ಥ್ಯೂರಾನ್ 50CC ಅಂತ ಇದೆ, ಅದನ್ನ ಹಾಕಿ ಸಿಂಪಡಣೆ ಮಾಡಬೇಕು. ಇಲ್ಲಾಂದ್ರೆ 0.5 mL ಪ್ರೊಪಾಗೈಟ್ 57EC ಅಂತ ಇದೆ, ಅದನ್ನ ಪ್ರತಿ ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು. ಈಗ ಇನ್ನೊಂದು ಏನಂದ್ರೆ ರೈತರಿಗೆ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಸಲ ನೀವು ಡೈಕೋಫಾಲ್ ಸಿಂಪಡಣೆ ಮಾಡಿದ್ರೆ ಸೆಕೆಂಡ್ ಸಲ ಡೈಕೋಫಾಲ್ ಸಿಂಪಡಣೆ ಮಾಡಕ್ ಹೋಗ್ಬೇಡಿ. ಡೈಫೆನ್ಥ್ಯೂರಾನೋ ಅಥವಾ ಪ್ರೊಪಾರ್ಗೈಟೋ ಸಿಂಪಡಣೆ ಮಾಡಿ. ಒಂದೇ ರಾಸಾಯನಿಕ ನುಸಿನಾಶಕವನ್ನ ಪದೇ ಪದೇ ಸಿಂಪಡಣೆ ಮಾಡಿದ್ರೆ ಈ ಒಂದು ನುಸಿಗಳು ಪ್ರತಿರೋಧಕ ಶಕ್ತಿಯನ್ನ ಅಭಿವೃದ್ಧಿಪಡಿಸ್ತವೆ. ಹಾಗಾಗಿ ಅದನ್ನ ಒಂದು ಎಚ್ಚರಿಕೆ ತಗೋಬೇಕು ಅಂತ ಹೇಳ್ತಾ, ನುಸಿ ಬಾಧೆ ಕಡಿಮೆ ಇದ್ದಾಳೆ ಯಾಕೆಂದ್ರೆ ಬೇಸಿಗೆಯಲ್ಲಿ ಇದ್ರ ಬಾಧೆ ಇರೋದು ನಿಮ್ಗೆಲ್ಲರಿಗೂ ತಿಳಿದ ವಿಷಯ, ನಾನು ಈಗಾಗಲೇ ಹೇಳಿದ್ದೀನಿ. ನುಸಿ ಬಾಧೆ ಕಡಿಮೆ ಹಂತದಲ್ಲಿದ್ದಾಗೆ ಆದಷ್ಟು ಜಾಗರೂಕತೆಯಾಗಿ ನುಸಿನಾಶಕವನ್ನ ಸಿಂಪಡಣೆ ಮಾಡಿ ಈ ಒಂದು ಕೀಟನ ಹತೋಟಿ ಮಾಡ್ಕೋಬೇಕು. ರೈತ ಬಾಂಧವರಿಗೆ ಅಡಿಕೆ ಬೆಳೆಯಲ್ಲಿ ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಇದರ ಹಾನಿಯ ಲಕ್ಷಣಗಳೇನು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯ ಮಾಹಿತಿಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಸಾಮಾನ್ಯ ಮಳೆಗಾಲದ ಅಂತ್ಯಕ್ಕೆ ಬಹುಬೇಗ ವಂಶಾಭಿವೃದ್ಧಿಯಾಗಿ ಅಡಿಕೆ ಮರಗಳಿಗೆ ಹೆಚ್ಚಾಗಿ ಹಾನಿಯನ್ನು ಉಂಟು ಮಾಡುತ್ತವೆ. ಈ ಕೀಟಗಳು ಸಾಮಾನ್ಯ ಕರ್ನಾಟಕ, ಕೇರಳ, ತಮಿಳುನಾಡುಗಳಲ್ಲಿ ಅಡಿಕೆಯನ್ನು ಬಯಸುವ ಪ್ರಮುಖ ಕೀಟವಾಗಿದೆ. ಈ ಕೀಟದಲ್ಲಿ ಏನಂದ್ರೆ ಪ್ರೌಢ ಮತ್ತು ಮರಿ ಎರಡೂ ಕೀಟಗಳು ನಮ್ಮ ಗಿಡಗಳನ್ನು ಹಾನಿ ಮಾಡ್ತವೆ. ಇದರ ಹಾನಿಯ ಲಕ್ಷಣಗಳು ಏನಂದ್ರೆ, ಎಳೆಯ ಸಿರಿಯ ಒಳಭಾಗದಲ್ಲಿ ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಗುಂಪಾಗಿ ಸೇರಿಕೊಂಡು ರಸವನ್ನು ಹೀರ್ತವೆ. ರಸ ಹೀರಿದ ಎಳೆಯ ಸಿರಿಯು ಹೊರ ಬಂದ ತಕ್ಷಣ ಗರಿಗಳು ಬಿಡಿಸ್ಕೊಳ್ಳಲ್ಲ, ಬಿಡಿಸ್ಕೊಳ್ಳದೆ ಏನಾಗ್ತದೆ ಅಂಟುಕೊಂಡು ಒಂದು ಕಡೆ ಬಾಗಿ ಮುದುರ್ಕೊಂಡಿರ್ತವೆ. ರಸ ಹೀರಿದ ಎಲೆಗಳಲ್ಲಿ ನೀಳವಾದ ಕಡು ಕಂದು ಬಣ್ಣದ ಮಚ್ಚೆಗಳು ಕಂಡು ಬರ್ತವೆ. ಮತ್ತು ಬಾಧೆ ತೀವ್ರವಾದಾಗ ಗರಿ ಮತ್ತು ಹೊಂಬಾಳೆಗಳು ಒಣಗಿ ಹೋಗ್ತವೆ. ಇದು ಈ ಒಂದು ಕೀಟದ ಬಾಧೆಯ ಲಕ್ಷಣ. ಇದು ಇದರ ಜೀವನ ಚರಿತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಪ್ರೌಢ ತಿಗಣೆಗಳು ಸಾಮಾನ್ಯವಾಗಿ 6 mm ಉದ್ದ ಇದ್ದು 2.5 mm ಅಗಲ ಇರ್ತವೆ. ಕೆಂಪು ಅಥವಾ ಕಪ್ಪು ಬಣ್ಣವನ್ನು ಹೊಂದಿರ್ತವೆ. ಮತ್ತೆ ಹೆಣ್ಣು ತಿಗಣೆಗಳು ಮೊಟ್ಟೆಗಳನ್ನ ಎಳೆಯ ಇನ್ನೂ ತೆರೆಯದ ಹಿಂಗಾರಗಳಲ್ಲಿ ಚುಚ್ಚಿ ಚುಚ್ಚಿ ಇಡ್ತವೆ. ಮೊಟ್ಟೆಯ ಅವಧಿ 9 ದಿನ ಅಥವಾ 10 ದಿನ. ಆ ಮೊಟ್ಟೆಯಿಂದ 9 ಅಥವಾ 10 ದಿವಸದಲ್ಲಿ ಮರಿ ಹುಳುಗಳು ಅಂದ್ರೆ ಅಪ್ಸರೆ ತಿಗಣೆಗಳು ಹೊರಗಡೆ ಬರ್ತವೆ. ಈ ಅಪ್ಸರೆ ತಿಗಣೆಗಳು ತಿಳಿ ನೇರಳೆ ಕಂದು ಬಣ್ಣವನ್ನು ಹೊಂದಿರ್ತವೆ ಮತ್ತು ಹಸಿರು ಮಿಶ್ರಿತ ಹಳದಿ ಅಂಚುಗಳನ್ನು ಹೊಂದಿರ್ತವೆ. ಮತ್ತು ಅಪ್ಸರೆ ಕೀಟಗಳು 5 ಹಂತಗಳನ್ನು ಹೊಂದಿವೆ. 5 ಹಂತಗಳನ್ನು ದಾಟಿ ಪ್ರೌಢ ಕೀಟಕ್ಕೆ ಬರ್ತವೆ. ಅಪ್ಸರೆ ಕೀಟಗಳ ಅವಧಿ ಸಾಮಾನ್ಯವಾಗಿ 2-3 ವಾರಗಳು. ಈ ತಿಗಣೆಗಳು ಕೆಂಪು ಮಿಶ್ರಿತ ಕಂದು ಬಣ್ಣವಿದ್ದು ಅಪ್ಸರೆಗಳು ನಸು ಹಳದಿ ಛಾಯೆ ಹಸಿರು ಬಣ್ಣ ಹೊಂದಿರ್ತವೆ. ಈ ತಿಗಣೆಗಳನ್ನ ಈ ಏನ್ ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಹೇಳ್ತೀವಲ್ಲ, ಇದು ತುಂಬಾ ಹಾನಿಕಾರಕ ಒಂದು ಕೀಟ. ಈ ತಿಗಣೆಗಳನ್ನ ನಮ್ಮ ರೈತರು ಸಕಾಲದಲ್ಲಿ ಸರಿಯಾದ ನಿರ್ವಹಣಾ ಕ್ರಮ ಉಪಯೋಗಿಸಿ ಹತೋಟಿ ಮಾಡಬೇಕು. ಕೀಟಗಳ ಬಾಧೆ ಕಡಿಮೆ ಹಂತದಲ್ಲಿದ್ದಾಗ ಮಾತ್ರ ಪ್ರಾರಂಭವಾಗಿದೆ ಅಂದಾಗ ನಾವು 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕಗಳು ತುಂಬಾ ಇದೆ ಮಾರ್ಕೆಟ್ ಅಲ್ಲಿ, ಅದನ್ನ 2 ಅಥವಾ 3 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ಈ ಕೀಟನ ಹತೋಟಿ ಮಾಡಬಹುದು. ಅಕಸ್ಮಾತ್ ಕೀಟ ಬಾಧೆ ಜಾಸ್ತಿ ಅಂತ ಆಯ್ತು ಅಂತ ಇಟ್ಕೊಳ್ಳೋಣ. ಆಗ ಏನ್ ಮಾಡ್ಬೇಕು ಅಂದ್ರೆ, ಫಿನಾಲ್ಫಾಸ್ 25 EC ಅಥವಾ ಕ್ಲೋರ್ಪೈರಿಫಾಸ್ 20 EC 2 mL ಪ್ರತಿ ಲೀಟರ್ ನೀರಿಗೆ, ಅಥವಾ ಡೈಮೆಥೋಯ್ಟ್ ಅಥವಾ ರೋಗರ್ ಅಂತ ಹೇಳ್ತೀವಲ್ಲ ಅದು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ, ಅದನ್ನ 1.75 mL ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಿ ಗಿಡ ಪೂರ್ತಿ ಆ ಕದ್ರ ಪೂರ್ತಿ ಸ್ನಾನ ಆಗುವ ಮಟ್ಟಿಗೆ ಸಿಂಪಡಣೆ ಮಾಡಬೇಕು. ಇವತ್ತು ನಾನು ರೈತರಿಗೆ ಅಡಿಕೆ ಬೆಳೆಗಾರರಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಅಡಿಕೆ ಬೆಳೆಗಾರರು ಅಡಿಕೆ ತೋಟದಲ್ಲಿ ಅಡಿಕೆ ಉದುರುತ್ತು ಅಂದ ತಕ್ಷಣ ಸಾಮಾನ್ಯವಾಗಿ ಅವರಿಗೆ ತಲೆ ಹೊಳೆಯೋದು ಏನಂದ್ರೆ ಕೊಳೆ ರೋಗ ಬಂದಿದೆ ಅಂತ. ಅದ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿ ಕೊಡ್ತೀನಿ. ಅಡಿಕೆ ತೋಟದಲ್ಲಿ ಅಡಿಕೆ ಉದುರುತ್ತು ಅಂದ್ರೆ ಅದು ಕೊಳೆ ರೋಗನೋ ಅಥವಾ ಬೇರೆ ಏನಾದ್ರು ಕಾರಣ ಇದೆಯೋ ಅನ್ನೋದು ನಮ್ಮ ರೈತರು ದಯವಿಟ್ಟು ತಿಳ್ಕೊಳ್ಳಬೇಕಾದ ಅಂಶ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಅಡಿಕೆ ಬೆಳೆಗಾರರು ಅಡಿಕೆ ತೋಟದಲ್ಲಿ ಅಡಿಕೆ ಉದುರಿದ್ರೆ ಅದು ಕೊಳೆ ರೋಗ ಅಂತ ಅಂದ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದ್ರೆ ಅಡಿಕೆ ಉದುರಲು ಹಲವಾರು ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ಕೂಲಂಕಷವಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ಸೂಕ್ತವಾದ ಹತೋಟಿ ಕ್ರಮ ತೆಗೆದುಕೊಳ್ಳೋದು ಅತ್ಯಗತ್ಯವಾಗಿದೆ. ಯಾಕಂದ್ರೆ ಉತ್ತಮವಾದ ಅಡಿಕೆ ಫಸಲನ್ನ ನಾವು ತಗೊಳ್ಕೊಳ್ಳಕ್ಕೆ. ಅಡಿಕೆ ಉದುರಲು ಹಲವಾರು ಕಾರಣಗಳಿದೆ. ಅವುಗಳಲ್ಲಿ ಕೊಳೆ ರೋಗ ಇರಬಹುದು, ಪೆಂಟಾಟೋಮಿಟ್ ತಿಗಣೆ ಬಾಧೆ ಇರಬಹುದು, ಅಥವಾ ಬೋರಾನ್ ಲಘು ಪೋಷಕಾಂಶ ಕೊರತೆ ಇರಬಹುದು, ಅಥವಾ ಪೊಟ್ಯಾಶ್ ಕೊರತೆ ಇರಬಹುದು. ಇವೆಲ್ಲ ಹಲವಾರು ಕಾರಣಗಳಿಂದ ಅಡಿಕೆ ಉದುರುತ್ತವೆ. ಈಗ ಒಂದೊಂದೇ ಹೇಳ್ತೀನಿ ನೋಡಿ. ಕೊಳೆ ರೋಗದ ಬಾಧೆಯಿಂದ ಅಡಿಕೆ ಉದುರುತ್ತು ಅಂದ್ರೆ ಯಾವ ತರ ಕಾರಣ ಸಾಮಾನ್ಯ ಲಕ್ಷಣಗಳು ಇರ್ತವೆ? ಕೊಳೆ ರೋಗದ ಬಾಧೆಯಿಂದ ಅಡಿಕೆಯಲ್ಲಿ ಕಾಯಿಯ ಬುಡದಲ್ಲಿ ಕೊಳೆ ಸ್ಟಾರ್ಟ್ ಆಗ್ತವೆ. ಕ್ರಮೇಣವಾಗಿ ಇಡೀ ಅಡಿಕೆ ಕೊಳಿತಾ ಹೋಗ್ತವೆ ಮತ್ತು ಕಾಯಿಗಳು ದಟ್ಟ ಹಸಿರು ಬಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಬಿದ್ದು ಹೋಗ್ತಾ ಇರ್ತವೆ. ಮತ್ತು ಅಡಿಕೆಯ ಮೇಲ್ಭಾಗದಲ್ಲಿ ಬಿಳಿ ಶಿಲೀಂಧ್ರ ಅಂದ್ರೆ ಬಿಳಿ ಬೂಸ್ಟ್ ತರ ಬೆಳವಣಿಗೆ ಕಾಣಿಸ್ತವೆ. ಇದು ಕೊಳೆ ರೋಗದಿಂದ ಅಡಿಕೆ ಬಿದ್ದಿದ್ದು. ಈ ರೋಗದ ನಿಯಂತ್ರಣಕ್ಕೆ ನಿಮಗೆಲ್ಲ ಗೊತ್ತಿದೆ, ಶೇಕಡ ಒಂದರ ಬೂರ್ಡ ದ್ರಾವಣವನ್ನ ಗೊನೆಗಳ ಮೇಲೆ ಚೆನ್ನಾಗಿ ಸ್ನಾನ ಮಾಡುತ್ತಾರ ಸಿಂಪರಣೆ ಮಾಡಬೇಕು. ಇನ್ನು ಎರಡನೇದಾಗಿ ಪೆಂಟಾಟೋಮಿಟ್ ತಿಗಣೆ ಬಾಧೆ ಇರುತ್ತೆ. ಎಳೆಯ ಅಡಿಕೆ ಕಾಯಿಗಳು ಈ ತಿಗಣೆ ಬಾಧೆಯಿಂದ ಸಾಮಾನ್ಯವಾಗಿ ಉದುರುತ್ತವೆ. ಕೊಳೆ ರೋಗದಲ್ಲಿ ಎರಡೂ ಉದುರುತ್ತವೆ. ಇದರಲ್ಲಿ ಸಾಮಾನ್ಯ ಎಳೆ ಕಾಯಿಗಳನ್ನ ಜಾಸ್ತಿ ಬಾಧಿಸ್ತವೆ. ಈ ಕೀಟವು ಅಡಿಕೆಯ ತೊಟ್ಟಿನ ಭಾಗದಲ್ಲಿ ರಸ ಇರೋದ್ರಿಂದ ಅಂತ ಅಡಿಕೆ ಕಾಯಿಗಳು ಬರೆಯೋದಕ್ಕಿಂತ ಮುಂಚೆನೆ ಉದುರು ಬಿದ್ದು ಹೋಗ್ತವೆ. ಸೊ ಕೆಳಗೆ ಬಿದ್ದ ಅಡಿಕೆನ ನೀವು ತಗೋಬೇಕು, ಆರಿಸ್ಕೊಂಡು ಕಾಯಿಗಳ ತೊಟ್ಟಿನ ಭಾಗವನ್ನ ಪರೀಕ್ಷಿಸಬೇಕು. ಪರೀಕ್ಷಿಸಿದಾಗ ಏನಾಗ್ತದೆ, ಸೂಜಿಯಿಂದ ಚುಚ್ಚಿದಂತ ಕಪ್ಪು ಬಣ್ಣದ ಗುರುತುಗಳು ಅಲ್ಲಿ ಕಾಣಿಸ್ಕೊಳ್ತವೆ. ಅಂತ ಅಡಿಕೆನ ನೀವು ಒಡೆದು ಓಪನ್ ಮಾಡಿ ನೋಡಿದಾಗ ಆ ಒಳಗೆ ಏನಾಗುತ್ತೆ ಅಂದ್ರೆ ಮರಿ ಹುಳುಗಳನ್ನ ನಾವು ನೋಡಬಹುದು. ಜೊತೆಗೆ ಅಡಿಕೆ ಒಳಭಾಗದಲ್ಲಿ ಕಂದು ಬಣ್ಣಕ್ಕೆ ತಿರುಗೋದನ್ನ ನೋಡಬಹುದು. ಅಡಿಕೆ ಒಳಭಾಗ ಏನಾಗುತ್ತೆ, ನಾವು ಸಿಪ್ಪೆ ತೆಗೆದು ಅಡಿಕೆ ತೆಗಿತೀವಲ್ಲ, ಒಂದು ಹುಳುಗಳು ನೋಡ್ತೀವಿ, ಇನ್ನೊಂದು ಆ ಅಡಿಕೆ ಕಂದು ಬಣ್ಣ ತಿರುಗುತ್ತೆ, ಇದು ನೋಡಬಹುದು. ಇದು ತಿಗಣೆ ಬಾಧಿತ ಕಾಯಿಗಳ ಲಕ್ಷಣ. ಇದಾಗ ಈ ತರ ಲಕ್ಷಣ ಕಂಡ ತಕ್ಷಣ ರೈತರು ಇದು ಪೆಂಟಾಟೋಮೆಟ್ ತಿಗಣೆ ಬಾಧೆ ಅಂತ ತಿಳ್ಕೊಬೇಕು. ಇದರದ ನಿವಾರಣೆಗೆ ಏನ್ ಮಾಡಬೇಕು ಅಂದ್ರೆ, ನೀವು ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡಿದ್ರೆ ಖಂಡಿತ ಹೋಗಲ್ಲ. ಇದಕ್ಕೆ ಕೀಟನಾಶಕ ಸಿಂಪಡಣೆ ಮಾಡಬೇಕು. ಈ ಡೈಮಿಥೋಯಿಟ್ ರೋಗ ಅಂತ ಹೇಳ್ತೀವಿ, ಅದು 1.5 mL/L ನೀರಿಗೆ ಅಥವಾ ಕ್ಲೋರೋಫೈರಿಫಾಸ್ ಎರಡರಿಂದ ಎರಡೂವರೆ ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದ್ರೆ ಇದು ನಿವಾರಣೆ ಆಗುತ್ತೆ. ಇನ್ನೆರಡು ಅಂದ್ರೆ ಅಡಿಕೆಯಲ್ಲಿ ಪೋಷಕಾಂಶ ಕೊರತೆ ಇದ್ರೂ ಅಡಿಕೆ ಉದುರುತ್ತವೆ. ಸಾಮಾನ್ಯವಾಗಿ ಪೊಟ್ಯಾಶ್ ಮತ್ತು ಬೋರಾನ್ ಕೊರತೆ ಇದ್ದಾಗ ಕಾಯಿಗಳು ಹಣ್ಣಾಗುವ ಮೊದಲೇ ಹಳದಿಯಾಗಿ ಬಿದ್ದೋಗ್ತವೆ, ಅಡಿಕೆ ಸೀಳ್ತವೆ ಮತ್ತು ಕಾಯಿ ಒಡೆಯುತ್ತವೆ. ಮತ್ತು ಇದರಲ್ಲಿ ಇನ್ನೊಂದೇನಂದ್ರೆ ಮರ ಸಹ ಸೀಳ್ತವೆ ಹಾಗೂ ತುದಿ ಅಥವಾ ಬುಡದ ಭಾಗದಲ್ಲೂ ಸಹ ಒಡೆಯುತ್ತವೆ. ಇದು ಪೊಟ್ಯಾಶ್ ಮತ್ತು ಬೋರಾನ್ ಕೊರತೆ ಇದ್ದಾಗ ಕ್ರಮೇಣ ಅಂತ ಮರಗಳಲ್ಲಿ ಕಾಯಿಗಳೆಲ್ಲ ಉದುರೋಗ್ತವೆ. ಇದರ ನಿರ್ವಹಣೆಗೆ ಏನಂದ್ರೆ 2 gram ಬೋರಾಕ್ಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗೊನೆಗೆ ಸಿಂಪಡಿಸಬೇಕು. ಸೊ ಶಿಫಾರಸು ಮಾಡಿದ ಪೊಟ್ಯಾಶ್ ಗೊಬ್ಬರವನ್ನು ಸರಿಯಾಗಿ ಹಾಕಬೇಕು. ಹಾಗಾಗಿ ರೈತರು ಅಡಿಕೆ ತೋಟದಲ್ಲಿ ಅಡಿಕೆ ಬಿತ್ತು ಅಂದ ತಕ್ಷಣ ಕೊಳೆ ರೋಗ ಅಂದ್ಕೊಳ್ಳೋದು ಅಥವಾ ಪೆಂಟಾಟೋಮೆಟ್ ಅಂದ್ಕೊಳ್ಳೋದು ಅಥವಾ ಕೊರತೆ ಅಂದ್ಕೊಳ್ಳೋದಲ್ಲ, ಈ ಲಕ್ಷಣಗಳನ್ನ ನೋಡಿ ಓ ಇದು ಕೊಳೆ ರೋಗನೇ ಅಥವಾ ಇದು ಪೆಂಟಾಟೋಮೆಟ್ ತಿಗಣೆ ಬಾಧೆ ಅಥವಾ ಇದು ಬೋರಾನ್ ಅಥವಾ ಪೊಟ್ಯಾಶ್ ಕೊರತೆ ಅಂತ ಮನದಟ್ಟು ಮಾಡಿಕೊಂಡು ಅದಕ್ಕೆ ನಿರ್ವಹಣೆ ಕ್ರಮ ತಗೋಬೇಕು ಅನ್ನೋದು ಬಿಟ್ರೆ, ಅಡಿಕೆ ಉದುರುತ್ತು ಅಂದ ತಕ್ಷಣ ನಾವು ಬೋರ್ಡೋ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದಲ್ಲ. ಇದನ್ನ ದಯವಿಟ್ಟು ಅಡಿಕೆ ಬೆಳೆಗಾರರು ತಿಳ್ಕೊಂಡು ತಮ್ಮ ಅಡಿಕೆ ಬೆಳೆಯಲ್ಲಿ ಅಳವಡಿಸಿಕೊಂಡು ಅಡಿಕೆ ಇಳುವರಿನ ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 944-86-42-416. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481-57-26-00. ಇನ್ನೊಮ್ಮೆ ಕೇಳಿ, 9481-57-26-00. ಇದುವರೆಗೂ ಅಡಕೆ ಬೆಳೆಯಲ್ಲಿ ಬರುವ ಹೂಗೊಂಚಲು ತಿನ್ನುವ ಹುಳು, ಸಿಂಗಾರ ಹುಳು, ಕೆಂಪು ಜೇಡನುಸಿ, ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಮತ್ತು ಅಡಕೆ ಬೆಳೆಗಾರರಿಗೆ ಸಲಹೆಗಳು. ಈ ಕುರಿತು ಇರುವಕ್ಕಿ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಯಲಕ್ಷ್ಮೀ ನಾರಾಯಣ ಹೆಗಡೆ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಇನ್ನು ಮುಂದೆ ಭತ್ತದ ಕೀಟ ರೋಗ ಬಾಧೆ ಮತ್ತು ನಿರ್ವಹಣೆ, ಮೆಕ್ಕೆಜೋಳದಲ್ಲಿ ಫಾಲ್ ಸೈನಿಕ ಹುಳುವಿನ ನಿರ್ವಹಣೆ, ತೊಗರಿಕಾಯಿಯಲ್ಲಿ ಕಾಯಿ ಕೊರೆಯುವ ಹುಳು ಮತ್ತು ಅದರ ನಿರ್ವಹಣೆ ಹಾಗೂ ಸಮಗ್ರ ಪೀಡೆ ನಿರ್ವಹಣೆ ಕುರಿತು ಮಾಹಿತಿಯನ್ನ ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ಎಸ್ ದೇಶಮುಖ್ ಅವರಿಂದ ಮಾಹಿತಿಯನ್ನ ಪಡೆಯಿರಿ. ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶರಣಬಸಪ್ಪ ಎಸ್ ದೇಶಮುಖ್ ಅಂತ, ಪ್ರಾಧ್ಯಾಪಕನಾಗಿ ಕೃಷಿ ಕೀಟಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಭತ್ತ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂತಹ ಆಹಾರ ಬೆಳೆ. ಈ ಒಂದು ಬೆಳೆಯನ್ನ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲಿಯೂ ಸಹ ನಾವು ಬೆಳೀತಾ ಇದ್ದೀವಿ. ಈ ಬೆಳೆಗೆ ಹಲವಾರು ಸಮಸ್ಯೆಗಳಿದ್ದಾವೆ. ಕಳೆಗಳ ಸಮಸ್ಯೆ ಆಗಿರಬಹುದು, ರೋಗಗಳ ಸಮಸ್ಯೆ ಆಗಿರಬಹುದು, ಪೋಷಕಾಂಶಗಳ ನ್ಯೂನತೆ ಆಗಿರಬಹುದು, ಕೀಟಪೀಡೆಗಳು ಆಗಿರಬಹುದು. ಸೊ ಹೀಗೆ ಬಹಳಷ್ಟು ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿಯೂ ಸಹ ಮುಖ್ಯವಾಗಿ ಕೀಟಪೀಡೆಗಳು ಏನು ನಾಟಿ ಮಾಡಿದಾಗಿನಿಂದ ಕಟಾವು ಆಗುವವರೆಗೂ ಸಹ ನಾವು ಸಾಕಷ್ಟು ವಿವಿಧ ಬಗೆಯ ಕೀಟಪೀಡೆಗಳನ್ನು ನಾವು ಈ ಬೆಳೆಯಲ್ಲಿ ಕಾಣ್ತಾ ಇದ್ದೀವಿ. ಉದಾಹರಣೆಗಾಗಿ ಹೇಳುವುದಾದರೆ ಹಳದಿ ಕಾಂಡ ಕೊರೆಯುವ ಹುಳು ಆಗಿರಬಹುದು, ಎಲೆ ಮಡಿಚುವ ಹುಳು ಆಗಿರಬಹುದು, ಕಂದು ಜಿಗಿ ಹುಳು ಆಗಿರಬಹುದು, ತೆನೆತಿಗಣೆ ಆಗಿರಬಹುದು, ಇವು ಪ್ರಮುಖವಾಗಿ ಕಾಣಿಸಿಕೊಳ್ಳತಕ್ಕಂಥ ಕೀಟಪೀಡೆಗಳು. ಅದರಲ್ಲಿಯೂ ಸಹ ಕಂದು ಜಿಗಿ ಹುಳು ಬಹಳ ಪ್ರಮುಖವಾದಂತಹ ಒಂದು ಕೀಟಪೀಡೆ. ಈ ಒಂದು ಕೀಟಪೀಡೆ ರಸವನ್ನ ಹೀರ್ತದೆ. ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಎಲೆ ಗಿಡದ ಬುಡದ ಭಾಗದಲ್ಲಿ ಇದ್ಕೊಂಡು ರಸವನ್ನ ಹೀರ್ತವೆ. ಸೊ ರಸವನ್ನ ಹೀರುವುದರಿಂದ ಗರಿಗಳ ಅಂಚು ಹಳದಿ ಬಣ್ಣಕ್ಕೆ ತಿರುಗ್ತದೆ. ನಂತರ ತೆಂಡೆಗಳು ವೃತ್ತಾಕಾರದಲ್ಲಿ ಸುಟ್ಟ ಹಾಗೆ ಕಾಣಿಸಿಕೊಳ್ತದೆ. ಗರಿಗಳು ಹಳದಿ ಬಣ್ಣಕ್ಕೆ ಬಂದಾಗ ಬುಡ ಮುಟ್ಟಿದರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಅಂಟನ್ನು ನೋಡ್ತೀವಿ. ಅದರ ಜೊತೆ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಪ್ಸರೆ ಮತ್ತು ಪ್ರೌಢ ಕಂದು ಜಿಗಿ ಹುಳುವಿನನ್ನು ನಾವು ಕಾಣ್ತಾ ಇದ್ದೀವಿ. ಬೇರೆ ಎಲ್ಲ ರಸ ಹೀರುವ ಕೀಟಪೀಡೆಗಳು ಎಲೆಯ ಕೆಳಭಾಗದಲ್ಲಿ, ಅದು ಮೇಲ್ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ. ಆದರೆ ಕಂದು ಜಿಗಿ ಹುಳು ಗಿಡದ ಬುಡಭಾಗದಲ್ಲಿ ಇದ್ದುಕೊಂಡು ರಸವನ್ನ ಹೀರುತ್ತದೆ. ರಸವನ್ನ ಹೀರುವುದರಿಂದ ಅದು ಗಿಡ ಪೂರ್ತಿ ಒಣಗಾಗಿದಾಗುತ್ತೆ. ದೂರದಿಂದ ನೋಡಿದರೆ ವೃತ್ತಾಕಾರದಲ್ಲಿ ಸುಟ್ಟ ಹಾಗೆ ಕಾಣಿಸಿಕೊಳ್ಳುತ್ತದೆ. ಈ ಒಂದು ಹುಳುವಿನ ಹಾವಳಿಯಲ್ಲಿ ಹೆಚ್ಚು ತೇವಾಂಶ ಮತ್ತು ಕಡಿಮೆ ಉಷ್ಣಾಂಶ ಇರುವ ಒಂದು ಪ್ರದೇಶಗಳಲ್ಲಿ ಈ ಒಂದು ಕೀಟಪೀಡೆಯ ಹಾವಳಿಯನ್ನು ನಾವು ಅತಿ ಹೆಚ್ಚಾಗಿ ನೋಡ್ತೀವಿ. ಎಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ, ಅದರಲ್ಲಿಯೂ ಮುಖ್ಯವಾಗಿ ಸಾರಜನಕಯುಕ್ತ ಗೊಬ್ಬರಗಳನ್ನು ಬಳಸಿದಾಗ ಈ ಒಂದು ಕೀಟಪೀಡೆಯ ಹಾವಳಿ ನಾವು ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ. ನಂತರ ದೀರ್ಘಾವಧಿ ತಳಿಗಳನ್ನು ಬೆಳೆಯುವುದು, ಈ ಒಂದು ಕೀಟಪೀಡೆಯ ಒಂದು ಹತೋಟಿ ಮಾಡುವುದು ಬಹಳ ಪ್ರಮುಖವಾದಂಥದ್ದು. ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾಗ ಇದರ ಹತೋಟಿ ಕಷ್ಟ. ಆದರೆ ನಾವು ಕಾಲಕಾಲಕ್ಕೆ ಬೆಳೆಯನ್ನ ವೀಕ್ಷಣೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಕೀಟದ ಹಾವಳಿ ಹಾನಿಯ ಮಟ್ಟಕ್ಕಿಂತ ಹೆಚ್ಚು ಇದೆಯೋ ಅಥವಾ ಕಡಿಮೆ ಇದೆಯೋ ಅನ್ನೋದನ್ನ ಗುರುತಿಸಿ ನಾವು ಈ ಒಂದು ಕೀಟಪೀಡೆಯನ್ನ ನಾವು ಹತೋಟಿ ಮಾಡಬಹುದು. ಆರ್ಥಿಕ ಹಾನಿಯ ಮಟ್ಟ ಅಂತ ಹೇಳ್ತೀವಿ. ಒಂದು ಬುಡಕ್ಕೆ 10-20 ಕಂದು ಜಿಗಿ ಹುಳುಗಳು ಇದ್ದಾಗ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಬಹಳ ಪ್ರಮುಖ ಅಂತ ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ, ಇಲ್ಲಿ ನಾಟಿ ಮಾಡುವಾಗ 8 ಸಾಲುಗಳ ಆದ ನಂತರ ಒಂದು ಸಾಲನ್ನ ನಾಟಿ ಮಾಡದೇ ಇರುವುದು, ಅದಕ್ಕೆ ನಾವು ಆಲೆ ಕ್ರಾಪಿಂಗ್ ಅಂತ ಹೇಳ್ತೀವಿ. ಸೊ ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಗಾಳಿ ಮತ್ತು ಬುಡಕ್ಕೆ ಹೋಗ್ತದೆ. ಹೀಗಾಗಿ ಈ ಹುಳುವಿನ ವೃದ್ಧಿ ಅಥವಾ ಇವುಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತದೆ. ಬಹಳ ಪ್ರಮುಖವಾದಂತಹ ಅಂಶ. ಎರಡನೇದು, ಶಿಫಾರಸು ಮಾಡಿದಷ್ಟು ಮಾತ್ರ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು. ನಂತರ ಅತಿ ಹೆಚ್ಚು ನೀರು ಕೊಡದೇ ಇರುವುದು, ಅಂತಂದ್ರೆ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಹೇಳ್ತೀವಿ. ಅತಿ ಹೆಚ್ಚು ನೀರಿದ್ದಾಗ ನೀರನ್ನು ನಾವು ಹೊರಗಡೆ ಬಸಿದು ಹೋಗಲಿಕ್ಕೆ ಅನುವು ಮಾಡಿಕೊಡುವುದು. ಹೀಗೆ ಮಾಡುವುದರಿಂದ ಈ ಒಂದು ಕೀಟದ ಸಂಖ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ನಂತರ ಕೊನೆಯ ಅಸ್ತ್ರವಾಗಿ ನಾವು ಕೀಟನಾಶಕಗಳಾದಂತಹ ಇಮಿಡಾಕ್ಲೋಪ್ರಿಡ್ 17.8 SL 1/2 ML ಪ್ರತಿ ಲೀಟರ್ ನೀರಿಗೆ, ಇಲ್ಲ ಅಂತಂತಂದ್ರೆ ಟ್ರೈಫ್ಲೂ ಮೆಜೋಪೈರಿಮ್ 10 SC 0.6 g ಪ್ರತಿ ಲೀಟರ್ ನೀರಿಗೆ, ಇಲ್ಲ ಅಂತಂತಂದ್ರೆ ಪೈಮೆಟ್ರೋಜಿನ್ 50 WG 1 g ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟಪೀಡೆಯನ್ನ ಹತೋಟಿ ಮಾಡಬಹುದು. ಮೆಕ್ಕೆಜೋಳ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂತಹ ಬೆಳೆ. 2018 ಈಚೆಗೆ ಮೆಕ್ಕೆಜೋಳದಲ್ಲಿ ಒಂದು ಹೊಸದಾಗಿ ಕಾಣಿಸಿಕೊಂಡಂತಹ ಕೀಟ, ಅದು ಫಾಲ್ ಸೈನಿಕ ಹುಳು. ಈ ಫಾಲ್ ಸೈನಿಕ ಹುಳುವಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ಕೊಡುವಂತಹ ಪ್ರಯತ್ನವನ್ನ ತಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಫಾಲ್ ಸೈನಿಕ ಹುಳು 2018ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕಾಣಿಸಿಕೊಳ್ತು. ಅದು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ. ನಂತರ ಬೇರೆ ರಾಜ್ಯಗಳಿಗೆ, ಪಕ್ಕದ ಜಿಲ್ಲೆಗಳಿಗೆ, ನಂತರ ಬೇರೆ ರಾಜ್ಯಗಳಿಗೆ ಈ ಒಂದು ಕೀಟಪೀಡೆ ಪ್ರಸಾರವಾಯಿತು. ಈಗ ಈ ಒಂದು ಕೀಟಪೀಡೆ ನಮ್ಮ ದೇಶವಲ್ಲದೆ ಬೇರೆ ದೇಶಗಳಲ್ಲಿಯೂ ಸಹ ಈ ಕೀಟದ ಹಾವಳಿಯನ್ನು ನಾವು ಕಾಣ್ತಾ ಇದ್ದೀವಿ. ಈ ಕೀಟ ಮೂಲತಃ ಅಮೆರಿಕ ದೇಶದ ಕೀಟವಾಗಿದ್ದು, ಇದು 2016ರಲ್ಲಿ ಆಫ್ರಿಕಾ ಖಂಡದಲ್ಲಿ ಕಾಣಿಸಿಕೊಳ್ಳುತ್ತದೆ, ನೈಜೀರಿಯಾ ಅಂತಕ್ಕಂತಹ ಒಂದು ದೇಶದಲ್ಲಿ. ನಂತರ ಭಾರತಕ್ಕೆ ಬರ್ತದೆ, ಭಾರತದ ಸುತ್ತಮುತ್ತಲಿನ ದೇಶಗಳಲ್ಲಿ, ಈಗ ಆಸ್ಟ್ರೇಲಿಯಾದಲ್ಲಿ ಈ ಒಂದು ಕೀಟಪೀಡೆಯ ಹಾವಳಿಯನ್ನು ನಾವು ನೋಡ್ತಾ ಇದ್ದೀವಿ. ಈ ಫಾಲ್ ಸೈನಿಕ ಹುಳುವಿನ ವೈಶಿಷ್ಟ್ಯತೆ ಏನು, ಯಾಕೆ ಈ ಒಂದು ಕೀಟಪೀಡೆ ಅತಿ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಬೇರೆ ದೇಶಗಳಲ್ಲಿ ಅಂತಂದ್ರೆ, ಇದು ಅತಿ ದೂರ ಹಾರಿ ಹೋಗ್ತಕ್ಕಂತಹ ಶಕ್ತಿ ಈ ಕೀಟಪೀಡೆಗಿದೆ. ಎರಡನೇದು, ಅತಿ ಹೆಚ್ಚು ತತ್ತಿಗಳನ್ನ ಈ ಒಂದು ಕೀಟಪೀಡೆ, ಹೆಣ್ಣು ಪತಂಗ ಅಥವಾ ಹೆಣ್ಣು ಚಿಟ್ಟೆ ಇಡ್ತದೆ. ಮೂರನೇದಾಗಿ, ಇದು ಸುಳಿಯ ಒಳಭಾಗದಲ್ಲಿ ಇರ್ತದೆ, ಅದಕ್ಕೆ ನಾವು ಇದನ್ನ ಇಂಗ್ಲಿಷ್ ಅಲ್ಲಿ ಓರ್ಲ್ ವರ್ಮ್ ಅಂತ ಹೇಳ್ತೇವೆ. ನಂತರ ಈ ಒಂದು ಕೀಟದ ಜೀವನ ಚಕ್ರ ಒಂದು ತಿಂಗಳಲ್ಲಿ ಪೂರ್ತಿಯಾಗಿ ಮುಗಿಸ್ತದೆ. ಕೀಟ ಬಹಳ ದೂರ ಹಾರಿ ಹೋಗ್ತಕ್ಕಂತಹ ಶಕ್ತಿ ಈ ಕೀಟಕ್ಕಿದೆ ಅಂತ ಹೇಳಿದೆ. ಸೊ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ನಮಗೆ ವೀಸಾ ಮತ್ತು ಪಾಸ್ಪೋರ್ಟ್ ಬೇಕಾಗುತ್ತೆ. ಆದ್ರೆ ಕೆಲವೊಂದು ಕೀಟಪೀಡೆಗಳಿಗೆ ವೀಸಾ ಅಥವಾ ಪಾಸ್ಪೋರ್ಟ್ ಯಾವುದು ಬೇಕಾಗಿರಂಗಿಲ್ಲ. ಹೀಗೆ ಈ ಒಂದು ಕೀಟದ ಈ ಗುಣಧರ್ಮಗಳಿರುವುದರಿಂದ ಈ ಕೀಟ ಅತಿ ಹೆಚ್ಚಾಗಿ ನಮಗೆ ಈ ಒಂದು ಮೆಕ್ಕೆಜೋಳವನ್ನ ಬಾಧಿಸ್ತಾ ಇದೆ. ಮೆಕ್ಕೆಜೋಳದಲ್ಲಿ ಈ ಒಂದು ಕೀಟದ ಬಾಧೆಯ ಲಕ್ಷಣಗಳು ಅಂತಂತಂದ್ರೆ, ಬೆಳೆ 10-15 ದಿವಸಗಳಿದ್ದಾಗ ಎಲೆಗಳ ಮೇಲೆ ಬಿಳಿಯ ಬಣ್ಣದ ಸಣ್ಣ ಸಣ್ಣ ಚುಕ್ಕೆಗಳನ್ನ ನಾವು ಕಾಣ್ತಾ ಇದೀವಿ. ಅದು ಸಣ್ಣ ಮರಿಹುಳು ಪತ್ರ ಹರಿತನ್ನ ತಿಂದು ಬಿಡುವುದರಿಂದ ಆ ರೀತಿಯಾಗಿ ನಾವು ಕಾಣಿಸ್ತದೆ. ಬೆಳೆ 25-30 ದಿವಸಗಳಾದಾಗ ಪೂರ್ತಿ ಸುಳಿ ಹಾಳಾಗೋದು, ಸುಳಿಗಳ ಮೇಲೆ ನಾವು ಹಿಕ್ಕೆಗಳನ್ನ ನಾವು ನೋಡ್ತಾ ಇದೀವಿ. ನಂತರ ಎಲೆಗಳು ಪೂರ್ತಿ ತಿಂದಿರುವುದು, ಸುಳಿ ಹಾಳಾಗುವುದು, ಮತ್ತೆ ಅದರ ಮೇಲೆ ಏನು ನಮ್ಮ ಕಟ್ಟಿಗೆಯ ಪುಡಿ ಬಿದ್ದ ಹಾಗೆ ನಮಗೆ ಕಾಣಿಸಿಕೊಳ್ತದೆ. ಇವು ಈ ಒಂದು ಫಾಲ್ ಸೈನಿಕ ಹುಳುವಿನ ಹಾನಿಯ ಲಕ್ಷಣಗಳು. ನಾನು ಹೇಳಿದೆ, ಒಂದು ತಿಂಗಳಲ್ಲಿ ಈ ಒಂದು ಕೀಟಪೀಡೆಯ ಜೀವನ ಚಕ್ರ ಮುಗಿಸ್ತದೆ. ತತ್ತಿಗಳು ಗುಂಪು ಗುಂಪಾಗಿ ಇಡ್ತವೆ, ಎಲೆಯ ಮೇಲ್ಭಾಗದಲ್ಲಿ ಇಡಬಹುದು ಅಥವಾ ಎಲೆಯ ಕೆಳಭಾಗದಲ್ಲಿ ಇಡಬಹುದು. ತತ್ತಿಯಿಂದ ಬಂದಿರತಕ್ಕಂತಹ ಮರಿ ಹುಳುಗಳು ನಮ್ಮ ಬೆಳೆಯನ್ನ ಬಾಧಿಸ್ತವೆ. ನಂತರ ಕೋಶಾವಸ್ಥೆ ಮಣ್ಣಿನಲ್ಲಿ ಆಗ್ತದೆ. ನಂತರ ಪ್ರೌಢ ಕೀಟೆ ಮತ್ತೆ ಸಂಯೋಗ ಹೊಂದಿ ಮತ್ತೆ ತನ್ನ ಸಂತತಿಯನ್ನ ಮುಂದುವರಿಸ್ತದೆ. ಈ ಒಂದು ಕೀಟಪೀಡೆಯನ್ನ ಹತೋಟಿ ಮಾಡೋದಾದ್ರೆ ನಮ್ಮ ಬೆಳೆಯನ್ನ ವೀಕ್ಷಣೆ ಮಾಡಬೇಕು. ಅದರಲ್ಲಿ ಸುಮಾರು 15-20 ಸಸಿಗಳು ಬಾಧೆಗೊಳಗಾಗಿದ್ರೆ ನಾವು ಸಿಂಪರಣಾ ಕ್ರಮಗಳನ್ನ ಅಥವಾ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕು ಅಂತ ಹೇಳ್ತಾ ಇದೀವಿ. ಒಂದು ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ, ಆದಷ್ಟು ಮಳೆ ಬಿದ್ದ ತಕ್ಷಣ ತೇವಾಂಶವನ್ನ ನೋಡಿ ಬೇಗನೆ ಬಿತ್ತನೆ ಮಾಡುವುದು ಬಹಳ ಪ್ರಮುಖವಾದಂತದ್ದು. ಬೇಗನೆ ಬಿತ್ತನೆ ಮಾಡುವುದರಿಂದ ಅಥವಾ ಏಕಕಾಲದಲ್ಲಿ ಬಹಳಷ್ಟು ರೈತರು ಬಿತ್ತನೆ ಮಾಡುವುದರಿಂದ ಈ ಒಂದು ಹುಳುವಿನ ಹಾವಳಿಯನ್ನ ಸ್ವಲ್ಪ ಮಟ್ಟಿಗೆ ತಗ್ಗಿಸಬಹುದು. ನಂತರ ಎರಡನೇದ್ದು, ಮೋಹಕ ಬಲೆಗಳನ್ನ ಬಳಸುವುದು ಅತ್ಯಂತ ಪ್ರಮುಖವಾದಂತದ್ದು. 1 ಎಕರೆಗೆ 5 ಮೋಹಕ ಬಲೆಗಳನ್ನ ಬಳಸುವುದರಿಂದ ಈ ಒಂದು ಕೀಟದ ಪೀಡೆಯ ಹಾವಳಿಯನ್ನ ನಾವು ಸ್ವಲ್ಪ ಮಟ್ಟಿಗೆ ತಗ್ಗಿಸಬಹುದು. ನಂತರ ಈ ಒಂದು ಕೀಟವನ್ನ ಹತೋಟಿ ಮಾಡಲಿಕ್ಕೆ ಬೀಜೋಪಚಾರ ಮಾಡುವುದು. ಅದು ಕೀಟನಾಶಕವಾದಂತಹ ಸೈಂಟ್ರನಲಿಪ್ರೋಲ್ ಮತ್ತು ಥಯಾಮಿಥಾಕ್ಸಾಮ್ ಅಂತಕ್ಕಂತಹ ಒಂದು ಕೀಟನಾಶಕವನ್ನ 6 ml ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮೊದಲಿನ 3-4 ವಾರದವರೆಗೆ ಈ ಒಂದು ಕೀಟಪೀಡೆಯ ಒಂದು ಹಾವಳಿಯನ್ನ ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು. ತೊಗರಿ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂತಹ ದ್ವಿದಳ ಧಾನ್ಯ. ಈ ಬೆಳೆಯನ್ನ ಉತ್ತರ ಕರ್ನಾಟಕ, ಅದರಲ್ಲಿಯೂ ಸಹ ಬೀದರ್, ಗುಲ್ಬರ್ಗಾ, ರಾಯಚೂರು, ವಿಜಯಪುರ, ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ಬಂದಾಗ ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿಯೂ ಸಹ ಈ ಬೆಳೆಯನ್ನ ನಾವು ಕಾಣ್ತಾ ಇದ್ದೀವಿ. ಈ ಬೆಳೆಗೆ ಹಲವಾರು ಕೀಟಪೀಡೆಗಳ ಹಾವಳಿಯನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿಯೂ ಸಹ ಪ್ರಮುಖವಾಗಿ ತೊಗರಿಯಲ್ಲಿ ಬರತಕ್ಕಂತಹ ಕಾಯಿ ಕೊರೆಯುವ ಹುಳ, ನಾವೇನು ಹೆಲಿಕೋರ್ಪ ಅಂತ ಹೇಳ್ತೀವಿ ಅದನ್ನಾಗಿರ್ಬೋದು, ಅಥವಾ ಗೂಡು ಮಾರು ಹುಳು ಅಂತ ಹೇಳ್ತೀವಿ, ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಮರುಕಾ ಹುಳು ಅಂತ ಹೇಳ್ತೀವಿ, ಕಾಯಿ ನೊಣ ಅಂತ ಹೇಳ್ತೀವಿ. ಸೊ ಇವು ಈ ಮೂರು ಪ್ರಮುಖವಾಗಿ ಕಾಣಿಸಿಕೊಳ್ತಕ್ಕಂತಹ ಕೀಟಪೀಡೆಗಳು. ಅದರಲ್ಲಿಯೂ ಸಹ ಹೆಲಿಕೋರ್ಪ, ಕಾಯಿ ಕೊರೆಯುವ ಹುಳು ಬಹಳ ಪ್ರಮುಖವಾದಂತದ್ದು. ಹೆಲಿಕೋವರ್ಪ ತಿನ್ನದೇ ಇರುವ ಬೆಳೆ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಾವೇನ್ ಹೇಳ್ತೀವಿ. ಸೊ ಅದೇ ರೀತಿ ಕಾಯಿ ಕೊರೆಯುವ ಹುಳು ಹಲವಾರು ಬೆಳೆಗಳನ್ನ ಬಾಧಿಸ್ತದೆ. ಬೆಳೆಗಳು ಸಿಗದೆ ಹೋದ ಪಕ್ಷದಲ್ಲಿ ಕಳೆಗಳನ್ನ ತಿಂದು ಬದಿಸತಕ್ಕಂತ ಒಂದು ಈ ಒಂದು ಕೀಟಪೀಡೆ. ಈ ಒಂದು ಕೀಟಪೀಡೆ ಇದರ ಒಂದು ಜೀವನ ಚಕ್ರ ಒಂದು ತಿಂಗಳು ಆಗಿರುತ್ತದೆ. ತತ್ತಿಗಳನ್ನ ಬಿಡಿ ಬಿಡಿಯಾಗಿ ಇಟ್ಟಿರುತ್ತದೆ. ತತ್ತಿಗಳಿಂದ ಮರಿಹುಳುಗಳು ಹೊರಗಡೆ ಬಂದು ಕಾಯಿಗಳನ್ನ ತಿಂತದೆ. ಕಾಯಿಗಳನ್ನ ತಿನ್ನುವುದರಿಂದ ಇಳುವರಿ ಗಣನೀಯವಾಗಿ ಕುಂಠಿತಗೊಳ್ಳುತ್ತದೆ. ನಂತರ ಬಲಿತ ಹುಳುಗಳು ಕೋಶಾವಸ್ಥೆ ಮಣ್ಣಿನಲ್ಲಿ ಆಗ್ತದೆ. ನಂತರ ಕೋಶಾವಸ್ಥೆಯಿಂದ ಪ್ರೌಢ ಚಿಟ್ಟೆಗಳು ಹೊರಗಡೆ ಬಂದು ಮತ್ತೆ ತನ್ನ ಜೀವನ ಚಕ್ರವನ್ನ ಮುಂದುವರಿಸುತ್ತವೆ. ಈ ಒಂದು ಹುಳುವಿನ ಹಾವಳಿ ನಾವು ಕಾಯಿ ಕಟ್ಟುವ ಸಂದರ್ಭದಲ್ಲಿ ನಾವು ಬಹಳಷ್ಟು ಕಾಣ್ತಾ ಇದ್ದೀವಿ. ಈ ಒಂದು ಕೀಟವನ್ನ ಹತೋಟಿ ಮಾಡಲಿಕ್ಕೆ ನಾವು ವಿವಿಧ ಹತೋಟಿ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಮಾಗಿ ಉಳುಮೆ ಬಹಳ ಪ್ರಮುಖವಾದಂಥದ್ದು. ಮಾಗಿ ಉಳುಮೆ ಮಾಡೋದ್ರಿಂದ ಏನು, ಮಣ್ಣಿನಲ್ಲಿ ಇರತಕ್ಕಂತಹ ಕೋಶಕವನ್ನ ಬಿಸಿಲಿಗೆ ಒಡ್ಡಿದಾಗ ಸಾಯುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅವು ಹಕ್ಕಿಗಳಿಗೆ ಆಹಾರವಾಗಿ ಸಹ ಆಗ್ತದೆ. ಎರಡನೇದು ಮೋಹಕ ಬಲೆಗಳನ್ನ ಬಳಸಬೇಕಾಗ್ತದೆ. ಮೋಹಕ ಬಲೆಗಳು 2-5 ಮೋಹಕ ಬಲೆಗಳು ಪ್ರತಿ ಎಕರೆಗೆ ನಾವು ಬಳಸಬೇಕಾಗ್ತದೆ. ಮೂರನೇದಾಗಿ ಮರಿ ಹುಳುಗಳು ಅಥವಾ ಸಣ್ಣ ಮೊದಲ ಮತ್ತು ಎರಡನೇ ಹಂತದ ಮರಿಗಳು ಇದ್ದಾಗ ನಾವು ಬೇವಿನ ಮೂಲದ ಎಣ್ಣೆ ಅಥವಾ ಬೇವಿನ ಕಷಾಯವನ್ನು ಸಹ ನಾವು ಸಿಂಪರಣೆ ಮಾಡಬೇಕು. ಬೇವಿನ ಮೂಲದ ಎಣ್ಣೆ ಅಥವಾ ಅಜಾರ್ಡಿರೆಕ್ಟಿನ್ 1 EC ಆದರೆ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕಾಗ್ತದೆ. ಬೇವಿನ ಕಷಾಯ ನಾವೇ ಬೇವಿನ ಬೀಜಗಳನ್ನ ತಂದು ಅದನ್ನ ನಾವು ತಯಾರಿ ಮಾಡಿ ಅದನ್ನು ಸಹ ನಾವು ಸಿಂಪರಣೆ ಮಾಡಿ ಮೊದಲ ಹಂತದ ಮರಿ ಹುಳುಗಳನ್ನ ನಾವು ಹತೋಟಿ ಮಾಡಬಹುದು. ನಂತರ ಬಲಿತ ಹುಳುಗಳನ್ನ ಹತೋಟಿ ಮಾಡಲಿಕ್ಕೆ ಸಾಕಷ್ಟು ಕೀಟನಾಶಕಗಳು ನಮ್ಮ ಮಾರುಕಟ್ಟೆಯಲ್ಲಿ ಇದ್ದಾವೆ ಮತ್ತು ವಿವಿಧ ವಿಶ್ವವಿದ್ಯಾಲಯಗಳಿಂದಲೂ ಸಹ ಅದು ಶಿಫಾರಸುಗೊಂಡಿದ್ದೇವೆ. ಕೀಟನಾಶಕಗಳಾದಂತಹ ಕ್ಲೋರಾಂಟ್ರನಲಿಪ್ರೋಲ್ 18.5 SSC ಅದನ್ನಾದ್ರೆ 0.3 ml ಪರ್ ಲೀಟರ್ ಆಫ್ ವಾಟರ್ ಅದನ್ನ ಸಿಂಪರಣೆ ಮಾಡಬಹುದು. ಇಲ್ಲ ಫ್ಲೂ ಬೆಂಡಿಯಮೈಡ್ ಅಂತಕ್ಕಂತಹ ಕೀಟನಾಶಕ 39.35 SSC ಅದನ್ನಾದ್ರೆ 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬಹುದು. ಇಲ್ಲವೇ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂತಹ ಕೀಟನಾಶಕ 5 SC ಅದನ್ನಾದ್ರೆ 0.5 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬಹುದು. ಈ ಮೂರು ಕೀಟನಾಶಕಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕ ಸಿಂಪರಣೆ ಮಾಡಿ ನಾವು ಈ ಒಂದು ಕೀಟಪೀಡೆಯನ್ನ ಹತೋಟಿ ಮಾಡಬಹುದು. ಕೃಷಿ ಅಂದರೆ ಸಮಸ್ಯೆಗಳು ಬಹಳಷ್ಟು ಇದ್ದಾವೆ. ಕೃಷಿ ತೆಗೆದುಕೊಂಡಾಗ ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಆ ಬೆಳೆಗಳಿಗೆ ಹಲವಾರು ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಕಳೆಗಳಾಗಿರಬಹುದು, ರೋಗಗಳಾಗಿರಬಹುದು, ಕೀಟಪೀಡೆಗಳಾಗಿರಬಹುದು, ನುಸಿಗಳಾಗಿರಬಹುದು, ಹೀಗೆ ಸಮಸ್ಯೆಗಳನ್ನ ನಾವು ಪೀಡೆ ಅಂತ ಹೇಳ್ತೀವಿ. ಈ ಪೀಡೆಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಹಲವಾರು ಕ್ರಮಗಳನ್ನ ಉಪಯೋಗಿಸ್ತಾ ಇದ್ವಿ. ಅದರಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಅಂತ ಹೇಳ್ತೀವಿ. ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಸಾಗುವಳಿ ಪದ್ಧತಿ ಆಗಿರಬಹುದು, ತಾಂತ್ರಿಕ ಪದ್ಧತಿ ಆಗಿರಬಹುದು, ಜೈವಿಕ ಪದ್ಧತಿ ಆಗಿರಬಹುದು ಹಾಗೂ ರಾಸಾಯನಿಕ ಪದ್ಧತಿ. ರಾಸಾಯನಿಕ ಪದ್ಧತಿಯಲ್ಲಿ ಅತಿ ಹೆಚ್ಚಾಗಿ ನಾವು ಇವತ್ತು ಪೀಡೆನಾಶಕಗಳನ್ನ ಬಳಸ್ತಾ ಇದ್ದೀವಿ. ಸೊ ಪೀಡೆನಾಶಕಗಳನ್ನ ಬಳಸುವುದಕ್ಕಿಂತ ಮುಂಚೆ ಪೀಡೆ ಯಾವುದು ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಮುಖವಾದಂಥದ್ದು. ಅದು ಕಳೆ ಇದೇನಾ ಅಥವಾ ರೋಗ ಇದೇನಾ ಅಥವಾ ಕೀಟ ಪೀಡೆ ಇದೇನಾ ಅಥವಾ ನುಸಿ ಇದೇನಾ ಅಂತ ತಿಳ್ಕೊಂಡಾಗ ಮಾತ್ರ ನಾವು ಸಮರ್ಥವಾಗಿ ಪೀಡೆನಾಶಕಗಳನ್ನ ಬಳಸಿ ನಾವು ಪೀಡೆಯನ್ನ ಹತೋಟಿ ಮಾಡಬಹುದು. ಇವಾಗ ನಾವು ಒಂದು ಡಾಕ್ಟರ್ ಕಡೆ ಹೋಗ್ತೀವಿ, ಡಾಕ್ಟರ್ ನಮ್ಮನ್ನ ಕೇಳ್ತಾರೆ ಏನಾಗಿದೆ ನಿಮಗೆ, ಏನ್ ಸಮಸ್ಯೆ ಇದೆ ಅಂತ ಹೇಳಿ. ನಮ್ಮ ಸಮಸ್ಯೆಯನ್ನ ಗುರುತಿಸಿ ಅವರು ಉಪಚಾರವನ್ನ ಕೊಡ್ತಾರೆ ಅಥವಾ ನಮಗೆ ಔಷಧಿಯನ್ನ ಹೇಳ್ತಾರೆ. ಅದೇ ರೀತಿ ಇಲ್ಲಿಯೂ ಸಹ ಕೃಷಿಯಲ್ಲಿ ಪೀಡೆಗಳಿಗೆ ಸರಿಯಾದ ಪೀಡೆನಾಶಕಗಳನ್ನ ಬಳಸುವುದು ಬಹಳ ಪ್ರಮುಖವಾದಂಥದ್ದು. ನಮ್ಮ ದೇಶದಲ್ಲಿ ಕೇಂದ್ರೀಯ ಕೀಟನಾಶಕಗಳ ಮಂಡಳಿ ಮತ್ತು ನೋಂದಾಯಣಿ ಸಮಿತಿಯ ಪ್ರಕಾರ 339 ಪೀಡೆನಾಶಕಗಳು ಇಂದಿಗೆ ನೋಂದಾಯಿಸಲ್ಪಟ್ಟಿದ್ದಾವೆ. ಇದು ಫರೀದಾಬಾದ್ನಲ್ಲಿ ಒಂದು ಸಂಸ್ಥೆ ಇದೆ. ಇದರ ಮುಖ್ಯ ಉದ್ದೇಶ ಪೀಡೆನಾಶಕಗಳ ನೋಂದಾಯಿಸಿಕೊಳ್ಳುವುದು, ಅದರ ಸಮಗ್ರ ಬಳಕೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡತಕ್ಕಂತ ಸಂಸ್ಥೆ. ಪೀಡೆನಾಶಕಗಳು ನಾನು ಹೇಳ್ತಾ ಇದ್ದೀನಿ, ಇವತ್ತು ಸುಮಾರು ನಮ್ಮ ದೇಶದಲ್ಲಿ 53,000-56,000 ಮೆಟ್ರಿಕ್ ಟನ್ಸ್ ಅಷ್ಟು ನಾವು ಪೀಡೆನಾಶಕಗಳನ್ನ ಬಳಸ್ತಾ ಇದ್ದೀವಿ. ಈ ಪೀಡೆನಾಶಕಗಳಲ್ಲಿ ಕಳೆನಾಶಕಗಳಾಗಿರಬಹುದು, ಕೀಟನಾಶಕಗಳಾಗಿರಬಹುದು, ರೋಗನಾಶಕಗಳಾಗಿರಬಹುದು, ನುಸಿನಾಶಕಗಳಾಗಿರಬಹುದು, ಮದ್ವಂಗಿ ನಾಶಕಗಳಾಗಿರಬಹುದು, ಒಟ್ಟಾರೆ ಇವುಗಳನ್ನ ನಾವು ಪೀಡೆನಾಶಕಗಳು ಅಂತ ಹೇಳ್ತೀವಿ. ಅದರಲ್ಲಿ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಬಳಸ್ತಕ್ಕಂತಹ ರಾಸಾಯನಿಕಗಳನ್ನ ನಾವು ಕೀಟನಾಶಕಗಳು ಅಂತ ಹೇಳ್ತೀವಿ. ಈ ಕೀಟನಾಶಕಗಳನ್ನ ಬಳಸುವುದಕ್ಕಿಂತ ಮುಂಚೆ ಕೀಟ ಯಾವುದು ಅನ್ನುವುದನ್ನ ಗುರುತಿಸುವುದು ಬಹಳ ಪ್ರಮುಖವಾದಂಥದ್ದು. ಅದು ಎಲೆಗಳನ್ನ ತಿಂತಕ್ಕಂತಹ ಒಂದು ಕೀಟಪೀಡೆನಾ ಅಥವಾ ರಸವನ್ನ ಹೀರ್ತಕ್ಕಂತಹ ಕೀಟಪೀಡೆ. ಸೊ ಇದನ್ನ ಗುರುತಿಸಿ ನಾವು ಕೀಟನಾಶಕಗಳನ್ನ ಬಳಸುವುದು ಬಹಳ ಪ್ರಮುಖವಾದಂತದ್ದು. ಈಗ ಎಲೆ ತಿನ್ನುವುದು ಅಥವಾ ಕಾಯಿ ಕೊರೆಯುವ ಹುಳುಗಳ ಹತೋಟಿಗಾಗಿ ನಾವು ಕೀಟನಾಶಕಗಳಾದಂತಹ ಅದರಲ್ಲಿಯೂ ಸಹ ಅಂತಂದ್ರೆ ಉದರ ಮತ್ತು ಸ್ಪರ್ಶ ಕೀಟನಾಶಕ ಕೀಟನಾಶಕಗಳನ್ನ ಬಳಸ್ತಾ ಇದ್ದೀವಿ. ರಸ ಹೀರುವ ಕೀಟಪೀಡೆಗಳ ಹತೋಟಿಗಾಗಿ ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಸ್ತಾ ಇದ್ದೀವಿ. ಉದಾಹರಣೆಗಾಗಿ ಹತ್ತಿಯಲ್ಲಿ ಬರ್ತಕ್ಕಂತಹ ಕಾಯಿ ಕೊರೆಯುವ ಹುಳು ಆಗಿರಬಹುದು, ಕಡಲೆಯಲ್ಲಿ ಬರ್ತಕ್ಕಂತಹ ಕಾಯಿ ಕೊರೆಯುವ ಹುಳವಾಗಿರಬಹುದು, ಅಥವಾ ಬದನೆಯಲ್ಲಿ ಬರ್ತಕ್ಕಂತಹ ಕಾಯಿ ಕೊರೆಯುವ ಹುಳು ಆಗಿರಬಹುದು, ಹೀಗೆ ಕಾಯಿ ಮತ್ತು ಎಲೆಗಳನ್ನ ತಿಂತಕ್ಕಂತಹ ಕೀಟಪೀಡೆಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಏನು ಕೀಟನಾಶಕಗಳನ್ನ ಬಳಸ್ತಾ ಇದ್ದೀವಿ, ಅವು ಸ್ಪರ್ಶ ಮತ್ತು ಉದರ ಕೀಟನಾಶಕಗಳು. ಉದಾಹರಣೆಗಾಗಿ ಹೇಳೋದಾದ್ರೆ ಸ್ಪೈನೋಸೈಡ್ ಅಂತ ಕೀಟನಾಶಕ ಇರಬಹುದು, ಕ್ಲೋರಾಂಟ್ರನಲಿಪ್ರೋಲ್ ಅಂತಕ್ಕಂತಹ ಕೀಟನಾಶಕ ಇರಬಹುದು, ಇಂಡಾಕ್ಸಕಾರ್ಬ್ ಅಂತಕ್ಕಂತಹ ಒಂದು ಕೀಟನಾಶಕ, ಕ್ಲೋರ್ಪೈರಿಫಾಸ್ ಅಂತಕ್ಕಂತಹ ಕೀಟನಾಶಕಗಳು, ಇವು ಸ್ಪರ್ಶ ಮತ್ತು ಉದರ ಕೀಟನಾಶಕಗಳು. ನಂತರ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತಂದ್ರೆ ಇಮಿಡಾಕ್ಲೋಪ್ರಿಡ್ ಆಗಿರಬಹುದು, ಪೈಮೆಟ್ರೋಜಿನ್ ಆಗಿರಬಹುದು, ಟ್ರೈಫ್ಲೂ ಮೆಜೋಪೈರಿಮ್ ಆಗಿರಬಹುದು, ಇವು ಅಥವಾ ಪೈಮೆಟ್ರೋಜಿನ್ ಆಗಿರಬಹುದು, ಥಯಾಮೆಥಾಕ್ಸಮ್ ಆಗಿರಬಹುದು, ಅಸೆಟಾಮಾಪ್ರಿಡ್ ಆಗಿರಬಹುದು, ಇವೆಲ್ಲ ಕೀಟನಾಶಕಗಳು ಅಂತರ್ವ್ಯಾಪಿ ಕೀಟನಾಶಕಗಳು. ಒಂದು ಬಹಳ ಮುಖ್ಯವಾದಂತಹ ಅಂಶ ರೈತರ ಗಮನಕ್ಕೆ ಅಂತಂದ್ರೆ ಕೀಟ ಪೀಡೆ ಯಾವುದು ಅನ್ನೋದನ್ನ ಗುರುತಿಸಿ ಪೀಡೆನಾಶಕಗಳನ್ನ ಬಳಸಿದ್ದೇ ಆದ್ರೆ ನಮ್ಮ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ, ಪರಿಸರ ಸಮತೋಲನ ಕಾಪಾಡುವಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9448238571. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೀಟ ರೋಗ ಬಾಧೆ ಮತ್ತು ನಿರ್ವಹಣೆ, ಮೆಕ್ಕೆಜೋಳದಲ್ಲಿ ಫಾಲ್ ಸೈನಿಕ ಹುಳುವಿನ ನಿರ್ವಹಣೆ, ತೊಗರಿಕಾಯಿಯಲ್ಲಿ ಕಾಯಿ ಕೊರೆಯುವ ಹುಳು ಮತ್ತು ಅದರ ನಿರ್ವಹಣೆ ಹಾಗೂ ಸಮಗ್ರ ಪೀಡೆ ನಿರ್ವಹಣೆ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ಎಸ್ ದೇಶ್ಮುಖ್ ಅವರಿಂದ. ಈಗ ಒಂದು ಸಣ್ಣ ಜಾಹೀರಾತು, ನಂತರ ಹವಾಮಾನ ವರದಿ ಮುಂದುವರಿಯುವುದು. ಕರಾವಳಿ ಕರ್ನಾಟಕದ ಜನರ ನೆಚ್ಚಿನ ಆಭರಣ ಜುವೆಲ್ಲರ್ಸ್ ಅರ್ಪಿಸುತ್ತಿದೆ ವಿಂಟರ್ ವಿಸ್ಮಯ ವೆಡ್ಡಿಂಗ್ ಆಫರ್. ಡಿಸೆಂಬರ್ 15ರಿಂದ ಜನವರಿ 5ರವರೆಗೆ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ 300 ರೂಪಾಯಿಗಳವರೆಗೂ ಆಫ್. ಡೈಮಂಡ್ ಪರ್ ಕ್ಯಾರೆಟ್ ಗೆ ಫ್ಲಾಟ್ 5,000 ರೂಪೀಸ್ ಆಫ್ ಪಡೆಯಿರಿ. ಅಲ್ಲದೆ ಪ್ರತಿ 5 ಕ್ಯಾರೆಟ್ ಡೈಮಂಡ್ ಜುವೆಲ್ಲರಿ ಪರ್ಚೇಸ್ ಗೆ 1 ಗ್ರಾಮ್ ಗೋಲ್ಡ್ ಉಚಿತ. ಬೆಳ್ಳಿಯ ಆಭರಣಗಳ ಮೇಕಿಂಗ್ ಚಾರ್ಜಸ್ ಪ್ರತಿ ಕೆಜಿಗೆ ಫ್ಲಾಟ್ 3,000 ರೂಪೀಸ್ ಆಫ್. ನಿಮ್ಮ ಬಜೆಟ್ ಗೆ ಸರಿ ಹೊಂದುವ ಡ್ರೀಮ್ ವೆಡ್ಡಿಂಗ್ ಜುವೆಲ್ಲರಿ ಲಭ್ಯವಿದೆ. ಹಿಂದೆ ನಿಮ್ಮ ಹತ್ತಿರದ ಆಭರಣ ಜುವೆಲ್ಲರ್ಸ್ ಗೆ ಭೇಟಿ ನೀಡಿ. ಈಗ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ. ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು ಮತ್ತು ಮಡಿಕೇರಿ ಜಿಲ್ಲೆಗಳಲ್ಲಿ ಕಳೆದ ಒಂದು ದಿನದಿಂದ ಇಂದು ಸಹ ಮೋಡ ಕವಿದ ವಾತಾವರಣ ಮುಂದುವರೆದಿದ್ದು, ಜೊತೆಗೆ ತುಂತುರು ಮಳೆ ಕೂಡ ಬಿದ್ದಿರುವ ವರದಿ ಇದೆ. ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಸಾಧಾರಣದಿಂದ ಹಗುರವಾಗಿ ಮಳೆಯಾಗುವ ಮುನ್ಸೂಚನೆ ಇದ್ದು, ರೈತಾಪಿ ವರ್ಗದವರು ತಮ್ಮ ಕೃಷಿ ಅವಲಂಬಿತ ಚಟುವಟಿಕೆಗಳು ವಾತಾವರಣದಲ್ಲಾಗಿರುವ ಬದಲಾವಣೆಗೆ ಅನುಗುಣವಾಗಿ ಮುಂದುವರೆಸಲು ಕೋರಲಾಗಿದೆ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪೇಟೆ ಧಾರಣೆ. ಇವತ್ತಿನ ಪೇಟೆ ಧಾರಣೆ ಅಂದರೆ 26/12/2024 ಪೇಟೆ ಧಾರಣೆ ಹೇಗಿದೆ? ಮೊದಲಿಗೆ ಅರಸೀಕೆರೆ ಪೇಟೆ ಧಾರಣೆ. ತೆಂಗಿನ ಕಸಬರಿಗೆ ಕನಿಷ್ಠ 2,000-3,300 ರೂಪಾಯಿಗಳು, ಕೊಬ್ಬರಿ 14,000 ರೂಪಾಯಿಗಳು, ಮಿಲ್ಲಿಂಗ್ ಕೊಬ್ಬರಿ 9,000 ರೂಪಾಯಿಗಳಿಂದ ಗರಿಷ್ಠ 14,450 ರೂಪಾಯಿಗಳು, ಡಿಸಿಎಚ್ ಹತ್ತಿ 7,100 ರೂಪಾಯಿಗಳು, ಅಲಸಂದೆ ಕಾಳು 8,000 ರೂಪಾಯಿಗಳು, ಹುರುಳಿಕಾಳು 4,200 ರೂಪಾಯಿಗಳಿಂದ 4,450 ರೂಪಾಯಿಗಳು, ಸ್ಥಳೀಯ ಮೆಕ್ಕೆಜೋಳ 2,000 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ಚನ್ನಗಿರಿಯ ಪೇಟೆ ಧಾರಣೆ ಹೇಗಿದೆ? ರಾಶಿ ಅಡಕೆ ಕನಿಷ್ಠ 40,000 ರೂಪಾಯಿಗಳಿಂದ ಗರಿಷ್ಠ 50,700 ರೂಪಾಯಿಗಳು, ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,050 ರೂಪಾಯಿಗಳಿಂದ ಗರಿಷ್ಠ 2,280 ರೂಪಾಯಿಗಳು. ಭತ್ತ 2,250 ರೂಪಾಯಿಗಳಿಂದ ಗರಿಷ್ಠ 2,600 ರೂಪಾಯಿಗಳು. ಈಗ ಚಿಕ್ಕಮಗಳೂರು ಜಿಲ್ಲೆಯ ಪೇಟೆ ಧಾರಣೆ ಹೇಗಿದೆ? ಬೀನ್ಸ್ ಕನಿಷ್ಠ 4,802 ರೂಪಾಯಿಗಳು, ಗರಿಷ್ಠ 5,002 ರೂಪಾಯಿಗಳು. ಕ್ಯಾರೆಟ್ 3,473 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 2,552 ಗರಿಷ್ಠ 2,752 ರೂಪಾಯಿಗಳು. ಹಸಿ ಶುಂಠಿ 1,800 ರೂಪಾಯಿಗಳು. ಬೆಂಡೆಕಾಯಿ 2,941 ರೂಪಾಯಿಗಳು. ಈರುಳ್ಳಿ 3,092 ರೂಪಾಯಿಗಳಿಂದ ಗರಿಷ್ಠ 3,892 ರೂಪಾಯಿಗಳು. ಕರಿಮೆಣಸು 36,000 ರೂಪಾಯಿಗಳು. ಹೀರೆಕಾಯಿ 3,432 ರೂಪಾಯಿಗಳು. ಟೊಮ್ಯಾಟೊ 2,063 ರೂಪಾಯಿಗಳಿಂದ 2,463 ರೂಪಾಯಿಗಳು. ಸಾಗರ ಇಲ್ಲಿನ ಪೇಟೆ ಧಾರಣೆ ಹೇಗಿದೆ? ಬಿಳೆ ಗೋಟು ಅಡಕೆ ಕನಿಷ್ಠ 12,989 ರೂಪಾಯಿಗಳಿಂದ 25,999 ರೂಪಾಯಿಗಳು. ಜಾಲಿ ಅಡಿಕೆ 23,099 ರೂಪಾಯಿಗಳಿಂದ 34,139 ರೂಪಾಯಿಗಳು. ಕೋಕಾ ಅಡಿಕೆ